ಕುಶುಕಾವಾ ಶ್ಲಾಲುವ ಕುಚಿಂತಾವಾ ಅತ್ತಿಯ ಕುಸುಕಾವಾ ಶ್ಲಾಲುವ ಕುಚಿಂತಾವಾ ಸಾಯ ಪಾಂಡಾಂಗಿರಿಮು ಸಾಯ ಬರ್ ಹರಿ ಹರಿ ದುಃಖ ಸಾಯ ಪಾಂಡಾಂಗಿರಿಮು ಸಾಯ ಬರ್ ಹರಿ ಹರಿ ದುಃಖ ಪದ ಸೋರಂ ಹತಿ ಪಧಮು ಎನ್ನುಯಿರ್ ನೀ ತಾನೇ ಉನ್ನುಯಿರ್ ನಾನ್ ತಾನೇ ಎನ್ನುಯಿರ್ ನೀ ತಾನೇ ಉನ್ನುಯಿರ್ ನಾನ್ ತಾನೇ நீ யாரோ இங்கு நான் யாரோ ஒன்று சேர்ந்தோமே இன்பம் காண்போமே ಹೋ